ಗಡಿಭಾಗ ತಲಪಾಡಿಯಲ್ಲಿ ಬಸ್ ಅಪಘಾತ, ರಾಜ್ಯದ 6 ಮಂದಿ ಸಾವು. ಕರಾವಳಿ ಜಿಲ್ಲೆಗಳು ಸೇರಿದಂತೆ ಹಲವೆಡೆ ಧಾರಾಕಾರ ಮಳೆ, ದಕ್ಷಿಣ ಕನ್ನಡ ಉಡುಪಿಯಲ್ಲಿ ರೆಡ್ ಅಲರ್ಟ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7:35. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ ಸರಿಯಾಗಿ 6:51 ಇನ್ನು ಮುಂದೆ ಕೇಳಿ ಕಾರ್ಯಕ್ರಮ ಕೃಷಿ ರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಇವತ್ತಿನ ಕಿಸಾನ್ವಾಣಿ ಕಾರ್ಯಕ್ರಮಕ್ಕೆ ಇರತಕ್ಕಂಥ ನಮ್ಮೆಲ್ಲ ರೈತ ಬಾಂಧವರಿಗೆ ಶರಣ ಶರಣಾರ್ಥಿಗಳು. ಬನ್ನಿ ರೈತ ಬಾಂಧವರೇ, ಇವತ್ತಿನ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಸದ್ಯದ ಪರಿಸ್ಥಿತಿಯಲ್ಲಿ ಮುಂಗಾರು ಹಂಗಾಮಿನ ವಿವಿಧ ಬೆಳೆಗಳಲ್ಲಿ ಕೀಟಗಳ ನಿರ್ವಹಣೆ ಕುರಿತು ಡಾಕ್ಟರ್ ಎ ಜಿ ಶ್ರೀನಿವಾಸ್ ಅವರಿಂದ ಮಾಹಿತಿ, ನಂತರ ಸಾವಯವ ಕೃಷಿಯ ಮಹತ್ವ ಕುರಿತು ಮಾಹಿತಿ ಹಾಗೂ ಹವಾಮಾನ ವರದಿ ಕೇಳಲಿದ್ದೀರಿ. ಮೊದಲಿಗೆ ಇದೊಂದು ವಾಣಿಜ್ಯ ಪ್ರಕಟಣೆ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ವಾಣಿಜ್ಯ ಪ್ರಕಟಣೆ ಕೇಳಿದ್ರಿ. ರೈತ ಬಾಂಧವರೇ ಬನ್ನಿ, ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಮುಂಗಾರು ಹಂಗಾಮಿನ ವಿವಿಧ ಬೆಳೆಗಳಲ್ಲಿ ಕೀಟಗಳ ನಿರ್ವಹಣೆ ಕುರಿತು ಕೀಟ ತಜ್ಞರಾದ ಡಾಕ್ಟರ್ ಎ ಜಿ ಶ್ರೀನಿವಾಸ್ ಅವರಿಂದ ಮಾಹಿತಿ. ರೈತ ಬಾಂಧವರಿಗೆ ನಮಸ್ಕಾರ. ನಾನು ಡಾಕ್ಟರ್ ಎ ಜಿ ಶ್ರೀನಿವಾಸ್ ಅಂತ, ಪ್ರಾಧ್ಯಾಪಕ ಮತ್ತು ಮುಖ್ಯಸ್ಥ ಕೀಟಶಾಸ್ತ್ರ ವಿಭಾಗ ಕೃಷಿ ಮಹಾವಿದ್ಯಾಲಯ ರಾಯಚೂರಿನಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಮುಖ್ಯವಾಗಿ ಈಗ ಪ್ರಸ್ತುತವಾಗಿ ಹತ್ತಿ, ಮೆಣಸಿನಕಾಯಿ ಮತ್ತು ತೊಗರಿಯಲ್ಲಿ ಬರ್ತಕ್ಕಂಥ ಕೀಟಪೀಡೆಗಳು ಸದ್ಯದ ಮಟ್ಟಿಗೆ ಯಾವಾಗ ಬರ್ತಾ ಇದೆ, ಅವುಗಳ ಲಕ್ಷಣ ಹಾಗೂ ಹತೋಟಿ ಕ್ರಮಗಳನ್ನು ರೈತರಿಗೆ ಮಾಹಿತಿಯನ್ನು ನೀಡಲಿಕ್ಕೆ ನಾನು ಇಷ್ಟಪಡ್ತೇನೆ. ಮುಖ್ಯವಾಗಿ ಹತ್ತಿಗೆ ಬಂದರೆ, ಈಗ ಹತ್ತಿ ಬೆಳೆಯು ಸುಮಾರು 45-60 ದಿವಸದನ್ನು ಸಹಿತ ಬೆಳೆಯಿದೆ. ಅದಕ್ಕೆ ಈ ಸದ್ಯದ ಮಟ್ಟಿಗೆ ಅಲ್ಲಲ್ಲಿ ಸಸ್ಯ ಏನು ಅಂದರೆ ಜಿಗಿ ಅಂತ ಏನು ಕರಿತೀವಿ ನಾವು ಕನ್ನಡದಲ್ಲಿ, ಇದು ಅಲ್ಲಲ್ಲಿ ರೈತರಿಗೆ ಬಾಧೆಯನ್ನು ಉಂಟು ಮಾಡ್ತಾ ಇದೆ. ಯಾಕೆ ಬಂತು ಇದು ಕೀಟ ಅಂತಂದರೆ, ಹೆಚ್ಚಿಗೆ ಮಳೆ ಆಗಿದ್ದು ಅದು ವಾತಾವರಣದಲ್ಲಿ ಆರ್ದ್ರತೆ ಅಂತ ಹೇಳ್ತೀವಿ, ಅಂದರೆ ಏನು ತೇವಾಂಶ ಜಾಸ್ತಿಯಾಗಿ ಈ ಕೀಟದ ಬಾಧೆ ಅಲ್ಲಲ್ಲಿ ಕಂಡು ಬರ್ತಾ ಇದೆ. ಇದಕ್ಕೆ ಹತೋಟಿಗೆ ಸೊ ನಾವು ಸಿಂಪರಣೆಯನ್ನು ಕೈಗೊಳ್ಳಬೇಕಾಗುತ್ತೆ. ಅದಕ್ಕೆ ಮುಖ್ಯವಾಗಿ ಫ್ಲೋನಿಕಮೈಡ್ ಅಂದರೆ ಮಾರ್ಕೆಟಲ್ಲಿ ಇದರ ಹೆಸರು ಉಲಾಲ ಅಂತ ಕರಿತೀವಿ, ಅದನ್ನು 1/4 ಗ್ರಾಮ್ 1 ಲೀಟರ್ ನೀರಿಗೆ, ಇದು ಬೈ ಚಾನ್ಸ್ ಇದು ಸಿಗಲಿಲ್ಲ ಅಥವಾ ಜಾಸ್ತಿ ಕಾಸ್ಟ್ಲಿ ಆಗುತ್ತೆ ಅಂತಂದರೆ ಡಿಂಪೊಪೈರಿಡಾಲ್ ಅಂತೇಳಿ ಒಂದು ಕೀಟನಾಶಕ, ಇದನ್ನು 1.5 ಮಿಲಿ ಪ್ರತಿ ಲೀಟರ್ ನೀರಿಗೆ ಉಪಯೋಗ ಮಾಡಬೇಕಾಗುತ್ತೆ. ಅಥವಾ ಇದನ್ನು ಬಿಟ್ಟರೆ ಇನ್ನು ಡೈನೆಟಫಿರಾನ್ ಅಥವಾ ಟೋಕನ್ ಅಂತೇಳಿ ಮಾರ್ಕೆಟಲ್ಲಿ ಸಿಗ್ತಕ್ಕಂಥದ್ದು, ಇದನ್ನು ಸಹಿತ 0.4 ಗ್ರಾಮ್ ಪ್ರತಿ ಲೀಟರ್ಗೆ ಸಿಂಪರಣೆ ಮಾಡಬೇಕು. ಮುಖ್ಯವಾಗಿ ಸಸ್ಯ ಏನು ಜಿಗಿಯನ್ನು ಬಿಡ್ತಕ್ಕಂಥ ಕೀಟ. ಎಲೆಗಳನ್ನು ರಸ ಹೀರಿ ಕ್ರಮೇಣವಾಗಿ ಹೀರೋದ್ರಿಂದ ತನ್ನ ದೇಹದಿಂದ ಏನು ಸಕ್ಕರೆ ಪದಾರ್ಥವನ್ನು ಬಿಡೋದ್ರಿಂದ ಇದು ಜಿಗಿ ಜಿಗಿ ಅಂತ ಕಾಣಿಸುತ್ತೆ. ಅದರಿಂದ ಎಲೆಗಳೆಲ್ಲ ಹಳದಿ ಆಗ್ಬಿಟ್ಟು ಜಿಗಿಯನ್ನು ಕಾಣಿಸ್ತದೆ. ಇದರಿಂದ ಬೆಳವಣಿಗೆ ಕುಂಠಿತ ಆಗ್ತಕ್ಕಂಥದ್ದು ಸಾಧ್ಯ. ಸೊ ಹೀಗಾಗಿ ನಾನು ಮುಂಚೆ ಹೇಳಿದಂಗೆ ಕೆಮಿಕಲ್ಸ್ನ ರಾಸಾಯನಿಕ ಕೀಟನಾಶಕಗಳನ್ನ ಸಿಂಪಡಣೆ ಮಾಡೋದು ಸೂಕ್ತ. ಇನ್ನು ಅಲ್ಲಲ್ಲಿ ರೈತರು ಫೋನ್ ಮಾಡಿ ಕೇಳ್ತಾ ಇದ್ದಾರೆ ಥ್ರಿಪ್ಸ್ ನುಶಿ, ಅಂದರೆ ಥ್ರಿಪ್ಸ್ ನುಶಿ ಅನ್ನೋದು ಸಹಿತ ನರ್ಜು ಅಂತ ಹೇಳ್ತೀವಿ ಕನ್ನಡದಲ್ಲಿ, ಇದನ್ನು ಸಹಿತ ಬಾಧೆಯನ್ನು ಉಂಟು ಮಾಡುತ್ತೆ. ಇದು ಹೇಗೆ ಮಾಡುತ್ತಂತಂದರೆ ಎಲೆ ಭಾಗದಲ್ಲಿ ಕೆಳಭಾಗದಲ್ಲಿ ಇದ್ದುಕೊಂಡು ರಸವನ್ನು ಹೀರೋದ್ರಿಂದ ಎಲೆಗಳೆಲ್ಲ ಬಿರ್ಸಾದಂಗೆ ಅಥವಾ ರಫ್ ಅಂತ ಏನು ಹೇಳ್ತೀವಲ್ಲ ಆ ಥರ ಆಗ್ತದೆ. ಆಮೇಲೆ ಎಲೆಗಳೆಲ್ಲ ಮೇಲ್ಭಾಗಕ್ಕೆ ಮುಟ್ರಾಗಂಗೆ ಕಾಣಿಸುತ್ತೆ. ಇದನ್ನು ಒಂದು ಹತೋಟಿಗಾಗಿ ರೈತರು ಹಳದಿ ಬಣ್ಣದ ಹಂಟಿನ ಬಲೆಗಳನ್ನು ಹಾಕಿದರೂ ಸಹಿತ ಸೂಕ್ತ. ಇದನ್ನು ಒಂದು ಎಕರೆಗೆ 10 ಹಳದಿ ಬಲ್ಲದ ಅಂಟಿನ ಬಲೆಗಳನ್ನು ಹಾಕಬೇಕಂದ್ರೆ ಯೆಲ್ಲೋ ಸ್ಟಿಕ್ಕಿ ಟ್ರ್ಯಾಪ್ ಒಂದು 10 ಈ ಒಂದು ಎಕರೆಗೆ ಹಾಕಿದರೆ ಸೂಕ್ತ. ಇದರ ಹತೋಟಿಗಾಗಿ ನಾವು ಸಿಂಪರಣೆಯಾಗಿ ಬೇವಿನ ಬೆಲ್ಲದ ಕೀಟನಾಶಕಗಳನ್ನು ಮಾರ್ಕೆಟಲ್ಲಿ ಸಿಗ್ತಕ್ಕಂಥದ್ದು ಅದು 3,000 PPM ಇರ್ಬೋದು ಅಥವಾ 1,500 PPM ಇರ್ಬೋದು. 1,500 PPM ಇರ್ತಕ್ಕಂಥದ್ದನ್ನು 3 ml ಪ್ರತಿ ಲೀಟರ್ ನೀರಿಗೆ ಅಥವಾ 3,000 PPM ಇರ್ತಕ್ಕಂಥ ಬೇವಿನ ಕೀಟನಾಶಕವನ್ನು 2 ml ಪ್ರತಿ ಲೀಟರ್ ನೀರಿಗೆ ಸಿಂಪರಣೆ ಮಾಡ್ಬೋದು. ಇಲ್ಲ ನಾನು ರಾಸಾಯನಿಕ ಕೀಟನಾಶಕವನ್ನು ಸಿಂಪರಣೆ ಮಾಡ್ತೀರಿ ಅಂತಂದರೆ ಡೈನೆಟೆಫೆರಾನ್ ಅಂತ ಏನು ಹೇಳಿದೆ ಆಗಲೇ ಟೋಕನ್ ಅಂತ, ಅದನ್ನು 0.4 gram ಪ್ರತಿ ಲೀಟರ್ ನೀರಿಗೆ ಹಾಗೂ ಫ್ಲೋನಿಕಮೈಡ್ ಯಾವುದಾದರೂ ಸಹಿತ ಸಿಂಪರಣೆಯನ್ನು ಮಾಡಬಹುದು. ಸೊ ಒಟ್ಟಾರೆ ಸಸ್ಯಹೇನು ಮತ್ತು ಥ್ರಿಪ್ಸ್ ಹತೋಟಿಗಾಗಿ ರಾಸಾಯನಿಕ ಕೀಟನಾಶಕವನ್ನು ಇನ್ನೊಮ್ಮೆ ಹೇಳ್ತೇನೆ, ಫ್ಲೋನಿಕಮೈಡ್ ಅಂದರೆ ಉಲಾಲ ಅಂತ ಮಾರ್ಕೆಟಲ್ಲಿ ಸಿಗುತ್ತೆ, ಇದನ್ನು 0.5 gram, ಆಮೇಲೆ ಡೈನೆಟೆಫೆರಾನ್ ಅಂತಕ್ಕಂಥ ಕೀಟನಾಶಕ ಇದನ್ನು 0.4 gram ಪ್ರತಿ ಲೀಟರ್ಗೆ ಸಿಂಪರಣೆ ಮಾಡಿದ್ರೆ ಇದರ ಜೊತೆಗೆ ಸ್ವಲ್ಪ ಹಳದಿ ಬಣ್ಣದ ಹಂಟಿನ ಬಲೆಗಳನ್ನು ಹಾಕಿದರೂ ಸಹಿತ ತಕ್ಕ ಮಟ್ಟಿಗೆ ನಾವು ಈ ಹೇನು ಮತ್ತು ಥ್ರಿಪ್ಸನ್ ವಿಷಯ ಬಾಧೆಯನ್ನು ಕಂಟ್ರೋಲ್ ಮಾಡ್ಬೋದು. ನಂತರ ಮೆಣಸಿನಕಾಯಿಗೆ ಈಗ ಇನ್ನು ಮೆಣಸಿನಕಾಯಿ ಹಾವಳಿ ಏನು ಅಂದರೆ ಕೀಟದ ಹಾವಳಿ ಅಷ್ಟೇನು ಶುರುವಾಗಿಲ್ಲ, ಆದ್ರೂ ಮೆಣಸಿನಕಾಯಿ ಬೆಳೆ ಅವರು ಮುಂಕಟ್ಟಿಗೆ ಹಾಕಿದರೆ ಅದಕ್ಕೆ ಥ್ರಿಪ್ಸನ್ ವಿಷಯ ಬಾಧೆ ಅಂತ ಬಂದೇ ಬರುತ್ತೆ. ಸೊ ಮುನ್ನೆಚ್ಚರಿಕೆಯಾಗಿ ನಾವು ಈ ಹಳದಿ ಬಣ್ಣದ ಅಂಟಿನ ಬಲೆಗಳನ್ನು ಅಂದರೆ ಈಗ ಥ್ರಿಪ್ಸ್ ಅಂದ ತಕ್ಷಣ ಮೆಣಸಿನಕಾಯಿದಲ್ಲಿ ಮೇಲ್ಮುಟ್ರು ಮಾಡುತ್ತೆ. ಇತ್ತೀಚೆಗೆ ಒಂದು 3-4 ವರ್ಷದಿಂದ ನಮಗೆ ಬ್ಲ್ಯಾಕ್ ಥ್ರಿಪ್ಸ್ ಅಂತ ಬಂದಿದೆ, ಅದನ್ನು ಸಹಿತ ಹೂವಾಡೋ ಸಮಯದಲ್ಲಿ ಜಾಸ್ತಿ ಬರುತ್ತೆ. ಯಾಕಂದರೆ ಹೂ ಮೇಲೇ ರಸ ಇರೋದ್ರಿಂದ ಹೂಗಳೆಲ್ಲ ಕರಗಾಗ್ಬಿಟ್ಟು ಉದುರೋ ಚಾನ್ಸಸ್ ಇರುತ್ತೆ. ಹೀಗಾಗಿ ಎಲೆ ಮೇಲೆ ಬರ್ತಕ್ಕಂಥ ಥ್ರಿಪ್ಸ್ ನುಶಿ ಮತ್ತು ಹೂವಿನ ಮೇಲೆ ಬರ್ತಕ್ಕಂಥ ಥ್ರಿಪ್ಸ್ ನುಶಿ ಕಂಟ್ರೋಲ್ ಮಾಡಬೇಕು ಅಂತಂದರೆ ಈಗ ಸದ್ಯಕ್ಕೆ ಎಲೆ ಮೇಲೆ ಬರ್ತಕ್ಕಂಥ ಥ್ರಿಪ್ಸ್ ನುಶಿ ಎಲೆಗಳ ಕೆಳಭಾಗಕ್ಕಿದ್ದು ರಸ ಹೀರೋದ್ರಿಂದ ಎಲೆಗಳೆಲ್ಲ ಏನೋ ಮೇಲ್ಮುಟ್ರ ಹಾಕ್ತದೆ, ಏನು ಸ್ಪೂನ್ ಶೇಪ್ ಅಂತ ಹೇಳ್ತೀವಿ ಅಥವಾ ಏನು ಚಮಚಾಕಾರದಲ್ಲಿ ಮೇಲೆ ಮುಟ್ರು ಆಗ್ತಕ್ಕಂಥ ಚಾನ್ಸಸ್ ಭಾಳ ಇರುತ್ತೆ. ಇದರ ಹತೋಟಿಗಾಗಿ ಹಳದಿ ಬಣ್ಣದ ಅಂಟಿನ ಬಲೆಗಳನ್ನು 20 1 ಎಕರೆಗೆ ಜೊತೆಗೆ ಮುಂದೆ ಬರ್ತಕ್ಕಂಥ ಬ್ಲ್ಯಾಕ್ ಥ್ರಿಪ್ಸ್ಗೂ ಸಹಿತ ನಾವು 20 ಅಂಟಿನ ಬಲೆಗಳನ್ನು ಬ್ಲೂ ಅಂತ ಏನು ಹೇಳ್ತೀವಲ್ಲ ನೀಲಿ ಬಣ್ಣದ ಹಂಟಿನ ಬಲೆಯದ ಕರ್ಷಕ ಬಲೆಗಳನ್ನು 20 ಅಂದರೆ 20 ಹಳದಿ ಬಣ್ಣದ ಅಂಟಿನ ಬಲೆಗಳು ಮತ್ತು ಇನ್ನೂ 20 ನೀಲಿ ಬಣ್ಣದ ಅಂಟಿನ ಬಲೆಗಳನ್ನು ಎರಡನ್ನೂ ಈ ಬ್ಲ್ಯಾಕ್ ಥ್ರಿಪ್ಸ್ಗಾಯಿತು ಮತ್ತು ಎಲೆ ಥ್ರಿಪ್ಸ್ಗೂ ಎರಡಕ್ಕೂ ಹಾಕಿದರೆ ನಾವು ಸಂಪೂರ್ಣವಾಗಿ ಹತೋಟಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಕೀಟನಾಶಕಕ್ಕೆ ಬಂದರೆ ಥ್ರಿಪ್ಸ್ ಕಂಟ್ರೋಲ್ ಮಾಡಲಿಕ್ಕೆ ಫಿಪ್ರೋನಿಲ್ ಅಂದರೆ ಮಾರ್ಕೆಟಲ್ಲಿ ರೀಸೆಂಟ್ ಅಂತ ಪ್ರಚಲಿತವಾಗಿ ಸಿಗ್ತದೆ, ಇದನ್ನು 1 ml ಅಥವಾ ಡೈನೆಟೆಫೆರಾನ್ ಆಗಲೇ ನಾನು ಹೇಳಿದೆ ಟೋಕನ್ ಅಂತಕ್ಕಂಥದ್ದು ಇದನ್ನು 0.4 gram ಅಥವಾ ಇತ್ತೀಚೆಗೆ ಬಿಡುಗಡೆ ಆಗಿರ್ತಕ್ಕಂಥ ಮಾರ್ಕೆಟಲ್ಲಿ ಲಭ್ಯವಿರ್ತಕ್ಕಂಥ ಕೀಟನಾಶಕ ಅಂದರೆ ಫ್ಲುಕ್ಸಾಮೆಟಮೈಡ್, ಇದು ಮಾರ್ಕೆಟಲ್ಲಿ ಗ್ರೇಸಿಯಾ ಅಂತ ಸಿಗುತ್ತೆ, ಇದನ್ನು 0.3 ml ಪ್ರತಿ ಲೀಟರ್ ನೀರಿಗೆ ಅಥವಾ ಇದಕ್ಕೆ ಬದಲಿಯಾಗಿ ಬ್ರೋಫ್ಲಾನಿಲೈಡ್ ಅಂತಕ್ಕಂಥ ಕೀಟನಾಶಕವನ್ನು ಅಂದರೆ ಬ್ರೋಫ್ರೇ ಅಂತ ಸಿಗುತ್ತೆ, ಇದನ್ನು ಸಹಿತ ನಾವು 0.3 ml ಪ್ರತಿ ಲೀಟರ್ ನೀರಿಗೂ ಸಹಿತ ಸಿಂಪರಣೆ ಮಾಡಿದ್ರೆ ಹತೋಟಿಗೆ ಬರುತ್ತೆ. ಸೊ ಇದರ ಜೊತೆಗೆ ನಾನು ಕೀಟನಾಶಕ ಹೊಡೆದು ಸಾಕಾಗುತ್ತೆ, ಕೆಲವೊಮ್ಮೆ ಏನು ರೆಸಿಸ್ಟೆನ್ಸ್ ಬರ್ತಕ್ಕಂಥ ಚಾನ್ಸಸ್ ಇರೋದ್ರಿಂದ ಜೈವಿಕ ಶಿಲೀಂದ್ರನಾಶಕಗಳನ್ನು ಸಹಿತ ನಾವು ಇತ್ತೀಚೆಗೆ ನಮ್ಮ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರಿನಿಂದ ನಾವು ಉತ್ಪಾದನೆ ಮಾಡಿ ರೈತರಿಗೆ ಸರಬರಾಜನ್ನು ಮಾಡ್ತಾ ಇದ್ದೀವಿ, ಉತ್ತೇಜನ ಸಹಿತ ನಾವು ನೀಡ್ತಾ ಇದ್ದೀವಿ. ಅದರಲ್ಲಿ ಮುಖ್ಯವಾಗಿ ಮೆಣಸಿನಕಾಯಿಗೆ ಥ್ರಿಪ್ಸ್ ನುಶಿ ಮತ್ತು ಮೈಟ್ ನುಶಿಗೆ ಹತೋಟಿಗಾಗಿ ಯಥೇಚ್ಛವಾಗಿ ಮೆಟ್ರೈಜಿಯಂ ಮನಸೊಪ್ಲಿಯೇ ಅಥವಾ ಬಿವೇರಿಯಾ ಬ್ಯಾಸಿಯಾನ ಅಥವಾ ಲೆಕ್ಯಾನೆಸಿಲಿಯಂ ಲೆಕ್ಯಾನೈ ಇದನ್ನು 1 kg ಅಂತೆ ಪ್ರತಿ ಎಕರೆಗೆ ಸಿಂಪರಣೆ ಮಾಡಿದ್ರೆ ಜೈವಿಕ ಕೀಟ ನಿಯಂತ್ರಣ ಆಗಲಿಕ್ಕೆ ಸಾಧ್ಯವಾಗಿ. ಯಾಕಂದರೆ ಕಂಟಿನ್ಯೂಸ್ ಆಗಿ ನಾವು ರಾಸಾಯನಿಕ ಕೀಟನಾಶಕನ ಹೊಡೆಯೋದ್ರಿಂದ ಖರ್ಚು ಜಾಸ್ತಿ ಆಗುತ್ತೆ, ಜೊತೆಗೆ ನಿರೋಧಕ ಶಕ್ತಿ ಬೆಳೆಸ್ಕೊಳ್ಳತಕ್ಕಂಥ ಚಾನ್ಸಸ್ ಇರೋದ್ರಿಂದ ಸೊ ಒಂದು ಸಾರಿ ಕೀಟನಾಶಕ ಹೊಡೆದ್ರೆ ಒಂದು ಸಾರಿ ನಾವು ಜೈವಿಕ ಕೀಟನಾಶಕಗಳನ್ನು ಬಳಸಿದ್ದಾದರೆ ಖರ್ಚು ಕಡಿಮೆ ಆಗುತ್ತೆ, ಪರಿಸರ ಮಾಲಿನ್ಯತೆ ಕಾಪಾಡ್ದಂಗಾಗುತ್ತೆ, ಜೊತೆಗೆ ನಿರೋಧಕ ಶಕ್ತಿಯನ್ನು ತಪ್ಪಿಸ್ದಂಗಾಗುತ್ತೆ. ಒಟ್ಟಾರೆ ನಮಗೆ ಖರ್ಚು ಉಳಿಯೋದು ಮುಖ್ಯ, ಯಾಕಂದರೆ ಯಥೇಚ್ಛವಾಗಿ ನಾವು ಸಿಂಪರಣೆ ಮಾಡೋದ್ರಿಂದ ಇದು ನರ್ಜ್ ಅಂತಕ್ಕಂಥದ್ದು ಅತಿ ಸೂಕ್ಷ್ಮವಾಗಿರ್ತಕ್ಕಂಥ ಒಂದು ಕೀಟ, ಅದರ ಎಲೆಯಲ್ಲಿ ಎಲ್ಲೋ ಒಂದು ಕಡೆ ಅಡಗಿದರೆ ನಾವು ಸಂಪೂರ್ಣವಾಗಿ ಕಂಟ್ರೋಲ್ ಮಾಡತಕ್ಕಂಥದ್ದು ಭಾಳ ಕಷ್ಟ. ಜೊತೆಗೆ ಇದು ಗಾಳಿಗೆ ಪಸರಿಸೋದ್ರಿಂದ, ಗಾಳಿಗೆ ಹರಡೋದ್ರಿಂದ ಇದನ್ನು ಕಂಟ್ರೋಲ್ ಮಾಡೋದು ಹಿಂಗ ಭಾಳ ಕಷ್ಟ ಆಗೋದ್ರಿಂದ ಒಂದ್ಸಾರಿ ಕೀಟನಾಶಕ ಒಂದ್ಸಾರಿ ಜೈವಿಕ ಕೀಟನಾಶಕ ಹೊಡೆಯೋದ್ರಿಂದ ತುಂಬ ಹೊಳಿತಾಗತ್ತಂತ ನನ್ನ ಒಂದು ಅಭಿಪ್ರಾಯ. ಇನ್ನು ಮುಖ್ಯವಾಗಿ ಇನ್ನು ತೊಗರಿಗೆ ಬಂದರೆ, ತೊಗರಿ ಇನ್ನೇನು ಈಗ ತಾನೇ ಚಿಗುರು ಬರ್ತಾ ಇದೆ, ಈಗೇನು ಯಾವುದೇ ರೀತಿಯ ಕೀಟದ ಬಾಧೆ ಇಲ್ಲ, ಅಲ್ಲಲ್ಲಿ ರೋಗದ ಬಾಧೆ ಇದೆ. ರೋಗದ ಏನು ನೆಟೆ ರೋಗ ಅಥವಾ ಗಿಡ ಒಣಗ್ತಕ್ಕಂಥದ್ದು ಚಾನ್ಸಸ್ ಇರುತ್ತೆ, ಅದನ್ನು ದಯವಿಟ್ಟು ರೈತರು ಕಾಪಾಡ್ಕೊಳ್ಬೇಕು. ಇನ್ನು ಕೀಟಕ್ಕೆ ಬಂದರೆ, ತೊಗರಿಗೆ ಕೀಟಕ್ಕೆ ಸದ್ಯದ ಮಟ್ಟಿಗೆ ಯಾವುದೂ ಇಲ್ಲ. ಬೈ ಚಾನ್ಸ್ ಅಲ್ಲಲ್ಲಿ ಏನಾದರೂ ಆಕಸ್ಮಿಕವಾಗಿ ಎಲೆ ಜೀಡುಗಟ್ಟೋದು ಅಥವಾ ಎಲೆಗಳನ್ನು ಕೂಡಿಸಿ ಜೇಡಗಟ್ಟೋದು ಅಂತ ಹೇಳ್ತೀವಲ್ಲ, ಲೀಫ್ ವೆಬ್ಬರ್ ಅಂತ ಕರಿತೀವಿ ನಾವು, ಇದೇನಾದರೂ ಬಂದರೆ ಇದಕ್ಕೆ ದಯವಿಟ್ಟು ಯಾವುದೇ ಸಿಂಪರಣೆಯನ್ನು ಮಾಡಬೇಡಿ. ಯಾಕೆ ಹೇಳ್ತೀನಿ ಅಂತಂದರೆ, ನಾವು ಸಂಶೋಧನೆ ಪ್ರಕಾರ ಒಂದು ಗಿಡಕ್ಕೆ 10 ಬಲೆಗಳು 10 ಕೀಟ ಇದ್ದವು ಅಂತಂದ್ರೂ ಸಹಿತ ಯಾವುದೇ ಆರ್ಥಿಕ ನಷ್ಟ ಆಗೋದಿಲ್ಲ. ಇನ್ನೊಮ್ಮೆ ಹೇಳ್ತೇನೆ, ಈ ಎಲೆ ಜುಂಡಿಗಟ್ಟು ತಿಂತಕ್ಕಂಥ ಹುಳ ಏನೋ ಲೀಫ್ ವೆಬ್ಬರ್ ಅಂತ ಕರಿತೀವಿ, ಇದು ಒಂದು ಗಿಡಕ್ಕೆ 10 ಬಲೆಗಳು ಜೀಡಗಟ್ಟಿದ್ರೂ ಸಹಿತ ಆರ್ಥಿಕ ನಷ್ಟ ಆಗೋದಿಲ್ಲ. ಇದಕ್ಕೆ ಯಾವುದೇ ಸಿಂಪರಣೆಯನ್ನು ದಯವಿಟ್ಟು ತಗೊಳ್ಬೇಡಿ. ಸೊ ಇನ್ನು ಕೀಟನಾಶಕಕ್ಕೆ ಕೀಟನಾಶಕ ಹೊಡೆಯೋದಕ್ಕಿಂತ ಮುಂಚಿತವಾಗಿ ರೈತರು ಏನು ಮುಂಜಾಗ್ರತಾ ಕ್ರಮಗಳನ್ನು ತಗೊಳ್ಕೊಳ್ತಕ್ಕಂಥದ್ದು ಅತಿ ಮುಖ್ಯ. ಯಾಕಂತಂದರೆ ಭಾಳಷ್ಟು ರೈತರು ನಾವು ನೋಡಿದ್ದೀವಿ ಯಥಾರೀತಿಯಾಗಿ ಸ್ಪ್ರೇಯನ್ನು ಮಾಡ್ತಕ್ಕಂಥದ್ದು, ಅದರದ್ದು ಅಂದರೆ ದೇಹಕ್ಕೆ ಏನಾಗುತ್ತೆ, ಆರೋಗ್ಯದ ಮೇಲೆ ಏನು ಪರಿಣಾಮ ಬೀರುತ್ತೆ ಅನ್ನೋದನ್ನು ಸಹಿತ ಗೊತ್ತಿದ್ರೂ ನಾವು ತಪ್ಪು ಮಾಡ್ತೀವಿ. ಅದಕ್ಕಾಗಿ ಇನ್ನೊಮ್ಮೆ ನಾನು ಕಳಕಳಿಯಿಂದ ಕೇಳ್ಕೊಳ್ಳೋದಿಷ್ಟೇ, ನೀವು ಸಿಂಪರಣೆ ಮಾಡಬೇಕಾದಾಗ ಅದು ಅಟ್ಲೀಸ್ಟ್ ಒಂದು ಹಳಿ ಹಂಗೆ ಆದರೆ ಹಾಕ್ಕೊಳ್ಳಿ ಅಥವಾ ಎಪ್ರನ್ ಹಾಕ್ಕೊಂಡ್ರೆ ತುಂಬ ಒಳ್ಳೆಯದು. ಯಾಕಂದರೆ ಬೇರೆ ಬೇರೆ ಕಂಪ್ನಿಯವರಾಯಿತು, ಈವನ್ ಸರ್ಕಾರಿ ಇನ್ಸ್ಟಿಟ್ಯೂಷನ್ಸ್ ಆಯಿತು, ಎಲ್ಲ ನಾವು ಹೇಳ್ತೀವಿ ನಾವು. ಸೊ ನಿಮ್ಮ ಆರೋಗ್ಯ ಕಾಪಾಡ್ಕೊಳ್ಳೋದು ಭಾಳ ಮುಖ್ಯ. ಆದ್ದರಿಂದ ಎಪ್ರನ್ ಹಾಕ್ಕೊಳ್ಳೋದು, ಗ್ಲೌಸ್ ಹಾಕ್ಕೊಳ್ಳೋದು, ಗಾಗಲ್ ಹಾಕ್ಕೊಳ್ಳೋದು, ಹೆಲ್ಮೆಟ್ ಹಾಕ್ಕೊಳ್ಳೋದು, ಬೂಟ್ ಹಾಕ್ಕೊಳ್ಳೋದು, ದಯವಿಟ್ಟು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನು ದೇಹವನ್ನು ಕೀಟನಾಶಕಗಳಿಂದ ರಕ್ಷಣೆ ಮಾಡಿಕೊಂಡು ಆರೋಗ್ಯವನ್ನು ಕಾಪಾಡ್ಕೊಳ್ಬೇಕು. ಅದರ ಜೊತೆಗೆ ಮಾಸ್ಕನ್ನು ಹಾಕ್ಕೊಳ್ಳೋದು ದಯವಿಟ್ಟು ಮರಿಬೇಡಿ. ಸೊ ಸಿಂಪರಣೆ ಮಾಡೋ ಕಾಲಕ್ಕೆ ಏನು ಗಾಳಿಗೆ ವಿರುದ್ಧವಾಗಿ ಹೋಗೋದಾಗಲಿ, ಆಮೇಲೆ ನಾನು ಸಿಂಪರಣೆ ಮಾಡೋ ಕಾಲಕ್ಕೆ ಬಿಡಿ ಸೇದೋದು, ಚುಟ್ಟ ಸೇದೋದು ಅಥವಾ ಏನಾದರೂ ಕೈ ತುಕೊಳ್ಕೊಳ್ಳಾರ್ದೆ ಸ್ನಾನ ಮಾಡಲಾರ್ದೆ ತಿನ್ನೋದನ್ನು ದಯವಿಟ್ಟು ಮಾಡಬೇಡಿ. ಜೊತೆಗೆ ಸಿಂಪರಣೆ ಆದ ನಂತರ ಖಾಲಿ ಡಬ್ಬಗಳನ್ನು ಅಲ್ಲೇ ಹೊಲದಲ್ಲಿ ಬಿಸಾಕೋದಾಗಲಿ, ನೀರನ್ನೆಲ್ಲ ಹಾಕೋದಾಗಲಿ ದಯವಿಟ್ಟು ಮಾಡಬೇಡಿ. ಯಾಕೆ ಹೇಳ್ತೀನಿ ಅಂತಂದರೆ, ದನಕರುಗಳು ಮೇಕೆಗಳು ಅವುಗಳನ್ನೆಲ್ಲ ಮುಟ್ಟಿದ ತಕ್ಷಣ ವಾಸನೆಗೆ ಅಥವಾ ಏನಾದರೂ ಅನಾಹುತಗಳಾಗ್ತಕ್ಕಂಥ ಚಾನ್ಸಸ್ ತುಂಬ ಕಂಡಿದ್ದೀವಿ ನಾವು. ಆದ್ದರಿಂದ ಗೊತ್ತಿದ್ದು ಯಾಕೆ ತಪ್ಪು ಮಾಡಬೇಕು, ಇವುಗಳನ್ನು ಖಾಲಿ ಬಾಟ್ಲುಗಳನ್ನು ಭೂಮಿಯಲ್ಲಿ ತೆಗೆದು ತೋಡಿ ಮುಚ್ಚತಕ್ಕಂಥದ್ದು ತುಂಬ ಒಳಿತು ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ. ನಮಸ್ಕಾರ. ರೈತ ಬಂಧುವರೇ, ಇದುವರೆಗೂ ಸದ್ಯದ ಪರಿಸ್ಥಿತಿಯಲ್ಲಿ ವಿವಿಧ ಬೆಳೆಗಳಲ್ಲಿ ಕೀಟಗಳ ನಿರ್ವಹಣೆ ಕುರಿತು ಕೀಟ ತಜ್ಞರಾದ ಡಾಕ್ಟರ್ ಎಜಿ ಶ್ರೀನಿವಾಸ್ ಅವರಿಂದ ಮಾಹಿತಿ ಮಾಡಿಕೊಂಡಿರಿ. ಬನ್ನಿ ರೈತ ಬಂಧುವರೇ, ಈಗೊಂದು ವಾಣಿಜ್ಯ ಪ್ರಕಟಣೆ, ನಂತರ ಮುಂದಿನ ಕಾರ್ಯಕ್ರಮ. ಸುರಕ್ಷಿತ संकट के समय प्रधानमंत्री फसल बीमा योजना किसानों के लिए वरदान है. अब सूखा पड़े या बाढ़ आ जाए कोई डर नहीं, अब भोले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवच. कृषि एवं किसान कल्याण मंत्रालय, भारत. ವಾಣಿಜ್ಯ ಪ್ರಕಟಣೆ ಹೇಳಿದಿರಿ. ವೆನಿ ರೈತ ಮುಂದುವರಿಯುವ ಕಾರಣ, ಸಾವಯವ ಕೃಷಿಯ ಮಹತ್ವ ಕುರಿತು ಮಾಹಿತಿ ಅಮರೇಶ್ ಆಸಿಹಾಳ್ ಅವರಿಂದ. ಸಾವಯವ ಕೃಷಿ ರೈತರಿಗೆ ಒಂದು ಹೊಸ ಆಶಾಕಿರಣವಾಗಿ ಅಭಿವೃದ್ಧಿ ಹೊಂದುತ್ತಿದೆ. ಇದು ರೈತರಿಗೆ, ಬಳಕೆದಾರರಿಗೆ, ನಿಸರ್ಗಕ್ಕೆ ಹಾಗೂ ದೇಶಕ್ಕೆ ಕೂಡ ಹಿತವಾಗಿದೆ. ಸಾವಯವ ಕೃಷಿ ಮಣ್ಣನ್ನು ಜೀವಂತವಾಗಿಸುವುದು ಹಾಗೂ ಜೀವ ವೈವಿಧ್ಯತೆಯನ್ನು ಕಾಪಾಡಿಕೊಳ್ಳಲು ಬದ್ಧವಾಗಿದೆ. ಮಣ್ಣು ಸಸ್ಯದ ಬೆಳವಣಿಗೆಗೆ ಇದು ಅವಶ್ಯಕವಾಗಿದ್ದು, ಪೋಷಕಾಂಶಗಳ ಪೂರೈಕೆ ಜೊತೆಗೆ ಅವಶ್ಯ ಬೆಳೆ ಪ್ರಚೋದಕಗಳು, ಸೂಕ್ತ ವಾತಾವರಣ, ನೀರಿನ ಲಭ್ಯತೆ ಮತ್ತು ಅವಶ್ಯ ಪೋಷಕಾಂಶಗಳನ್ನು ಇದು ಕಲ್ಪಿಸುತ್ತದೆ. ನಿಸರ್ಗದತ್ತ ಈ ಮಣ್ಣಿನ ಗುಣಧರ್ಮಗಳನ್ನು ನಾವು ನೈಸರ್ಗಿಕ ವಿಧಾನಗಳಿಂದ ಕೈಗೊಳ್ಳಬೇಕೇ ವಿನಃ ರಾಸಾಯನಿಕಗಳನ್ನು ಬಳಸಿ ಅಲ್ಲ. ಸಾವಯವ ಕೃಷಿ ಕುರಿತು ಮಾಹಿತಿಯನ್ನು ಅರಿತ ಬಾಂಧವರಿಗೆ ಹೇಳೋದಾದರೆ, ಸಾವಯವ ಕೃಷಿಯು ಒಂದು ಸಮಗ್ರ ಕೃಷಿ ಉತ್ಪಾದನಾ ನಿರ್ವಹಣಾ ಪದ್ಧತಿಯಾಗಿದೆ. ಇತ್ತೀಚಿನ ದಿನಗಳಲ್ಲಿ ಸಾವಯವ ಕೃಷಿಯು ಸಾಂಪ್ರದಾಯಿಕ ಕೃಷಿಗೆ ಪರ್ಯಾಯವಾಗಿ ಕೃಷಿ ಪದ್ಧತಿಯಾಗಿ ಇದು ಬೆಳವಣಿಗೆ ಆಗುತ್ತಿದೆ. ಮಣ್ಣಿನ ಫಲವತ್ತತೆ ಮತ್ತು ಪರಿಸರದ ಸಂರಕ್ಷಣೆಯ ಜೊತೆಗೆ ಉತ್ಪಾದನೆಯನ್ನ ಹೆಚ್ಚಿಸಲು ಬಳಸಬಹುದಾದ ಪರ್ಯಾಯ ಕೃಷಿಯೇ ಸಾವಯವ ಕೃಷಿ. ಈ ಕೃಷಿಯು ನೈಸರ್ಗಿಕ ಸಂಪನ್ಮೂಲಗಳನ್ನು ಬಳಸಿಕೊಂಡು ಮಣ್ಣಿನ ಫಲವತ್ತತೆಯನ್ನ ಕಾಪಾಡಿಕೊಳ್ಳುವುದಲ್ಲದೆ ಪರಿಸರ ಸ್ನೇಹಿ ಜೈವಿಕ ಕ್ರಮಗಳಿಂದ ಕೀಟ ರೋಗಗಳನ್ನ ನಿರ್ವಹಣೆ ಕೈಗೊಂಡು ಬೇಸಾಯದ ಖರ್ಚುಗಳನ್ನ ಕಡಿಮೆ ಮಾಡಿ ಉತ್ತಮ ಗುಣಮಟ್ಟದ ಆಹಾರ ಉತ್ಪಾದನೆ ಕೈಗೊಳ್ಳುವ ಮೂಲಕ ಸುಸ್ಥಿರ ಬೇಸಾಯಕ್ಕೆ ಇದು ಸಹಕಾರಿ ಆಗ್ತದೆ. ಸಾವಯವ ಕೃಷಿಯಲ್ಲಿ ಸಾಂಪ್ರದಾಯಿಕ ಕೃಷಿ ಪದ್ಧತಿಗಳನ್ನು ವೈಜ್ಞಾನಿಕ ತಳಹದಿಯ ಮೇಲೆ ಸಮಗ್ರ ರೀತಿಯಲ್ಲಿ ಇದನ್ನು ಅಳವಡಿಸಬಹುದಾಗಿದೆ. ಇತ್ತೀಚಿನ ದಿನಗಳಲ್ಲಿ ಈ ಸಾವಯವ ಕೃಷಿಗೆ ಹೆಚ್ಚು ಪ್ರಾಧಾನ್ಯತೆ ಸಿಗುತ್ತಿದ್ದು, ಇದರ ಅವಶ್ಯಕತೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ. ಇದರ ಅವಶ್ಯಕತೆ ಕುರಿತು ಹೇಳೋದಾದರೆ, ದಿನದಿಂದ ದಿನಕ್ಕೆ ಸಾವಯವ ಬೇಡಿಕೆ ಆಹಾರ ಹೆಚ್ಚಳ ಆಗ್ತಾ ಇದೆ. ಮುಂದುವರೆದು ಮತ್ತು ಮುಂದುವರೆಯುತ್ತಿರುವ ದೇಶಗಳಲ್ಲಿ 20-25% ವಾರ್ಷಿಕ ಸರಾಸರಿ ಹೆಚ್ಚಳದ ಬೇಡಿಕೆಯೂ ಕೂಡ ಕಂಡು ಬರುತ್ತಿದೆ. ಆಧುನಿಕ ಬೇಸಾಯದ ಕ್ರಮಗಳ ಅಸಮರ್ಪಕ ಅಳವಡಿಕೆಯಿಂದ ಬೆಳೆಯ ಇಳುವರಿಯಲ್ಲಿ ಇಳುಮುಖ ಮತ್ತು ಅಸ್ಥಿರತೆ ಉಂಟು ಆಗುತ್ತಿದೆ. ರಾಸಾಯನಿಕ ಗೊಬ್ಬರಗಳ ಅತಿಯಾದ ಅಸಮತೋಲನ ಬಳಕೆಯಿಂದ ಮಣ್ಣಿನ ಭೌತಿಕ, ರಾಸಾಯನಿಕ ಮತ್ತು ಜೈವಿಕ ಗುಣಧರ್ಮಗಳಲ್ಲಿ ಏರುಪೇರಾಗಿ ಕಲುಷಿತ ವಾತಾವರಣ ಮತ್ತು ಬೆಳೆಯ ಇಳುವರಿ ಮತ್ತು ಆಹಾರ ವಸ್ತುಗಳ ಗುಣಮಟ್ಟದ ಮೇಲೆ ಇದು ದುಷ್ಪರಿಣಾಮ ಬೀರುತ್ತದೆ. ರಾಸಾಯನಿಕ ಪೀಡನಾಶಕಗಳ ವಿವೇಚನಾರಹಿತ ಬಳಕೆಯಿಂದ ಉಪಯುಕ್ತ ಕೀಟಗಳ ಸಂಖ್ಯೆಯಲ್ಲಿ ಅಸಮತೋಲನ, ಪ್ರಕೃತಿಯ ಜೀವರಾಶಿಗಳ ಆರೋಗ್ಯದ ಮೇಲೆ ದುಷ್ಪರಿಣಾಮ ಮತ್ತು ಪರಿಸರದ ಮೇಲೆ ಮಾಲಿನ್ಯವೂ ಕೂಡ ಹೆಚ್ಚಾಗ್ತಾ ಇದೆ. ನೈಸರ್ಗಿಕ ಸಂಪನ್ಮೂಲಗಳಾದ ಭೂಮಿ, ನೀರು, ಸಸ್ಯ ಹಾಗೂ ಪ್ರಾಣಿ ಸಂಕುಲಗಳಲ್ಲಿ ಅಸಮರ್ಪಕ ಬಳಕೆ ಆಗ್ತಾ ಇದೆ. ಆಧುನಿಕ ಕೃಷಿ ಉತ್ಪಾದನೆ ಪದ್ಧತಿಯಲ್ಲಿ ಬಾಹ್ಯ ಪರಿಕರಗಳ ಉಪಯೋಗದಿಂದ ಹೆಚ್ಚಾದ ಉತ್ಪಾದನೆ ವೆಚ್ಚವೂ ಕೂಡ ಅಧಿಕ ಆಗ್ತಾ ಇದೆ. ಈ ಎಲ್ಲಾ ಕಾರಣಗಳಿಂದ ನಾವು ಸಾವಯವದ ಕಡೆ ಮುಖವನ್ನ ಮಾಡಬೇಕಾಗಿದೆ. ಈ ಸಾವಯವ ಕೃಷಿಯ ಮುಖ್ಯ ಉದ್ದೇಶಗಳನ್ನ ಹೇಳೋದಾದರೆ, ಸ್ಥಳೀಯ ಸಂಪನ್ಮೂಲಗಳನ್ನ ಬಳಕೆ ಮಾಡಿ ಮಣ್ಣಿನ ಫಲವತ್ತತೆಯನ್ನ ಸ್ಥಿರತೆ ಕಾಪಾಡುವುದು ಹಾಗೂ ಪುನರ್ಬಳಕೆ ಮಾಡಲು, ಬಾರದ ಇಂಧನ ಬಳಕೆಯನ್ನ ಕಡಿಮೆ ಮಾಡಿ ಪರಿಸರ ಮಾಲಿನ್ಯವನ್ನ ತಡೆಗಟ್ಟುವುದು ಆಗಿದೆ. ಮಣ್ಣಿನ ಆರೋಗ್ಯ ಮತ್ತು ಉತ್ಪಾದನೆಯನ್ನು ಸಾವಯವ ಮತ್ತು ಜೈವಿಕ ಗೊಬ್ಬರಗಳ ಬಳಕೆಯಿಂದ ಅಭಿವೃದ್ಧಿ ಮಾಡುವುದಾಗಿದೆ. ಕೀಟ ರೋಗ ಮತ್ತು ಕಳೆಗಳನ್ನ ಜೈವಿಕ ಮತ್ತು ಸಸ್ಯಜನ್ಯ ಬಳಕೆಯಿಂದ ನಿರ್ವಹಣೆ ಮಾಡುವುದು. ಮಾನವ ಮತ್ತು ಜಾನುವಾರುಗಳ ಅವಶ್ಯಕತೆಗನುಗುಣವಾಗಿ ಉತ್ತಮ ಗುಣಮಟ್ಟದ ಸಾಕಷ್ಟು ಪ್ರಮಾಣದಲ್ಲಿ ಪೌಷ್ಟಿಕ ಆಹಾರವನ್ನು ಉತ್ಪಾದಿಸುವುದು. ಸಮಗ್ರ ಬೆಳೆ ಪದ್ಧತಿಗಳು, ಬೆಳೆ ಪರಿವರ್ತನೆ, ಅಂತರ್ಬೆಳೆಗಳು, ಹೊದಿಕೆ ಬೆಳೆ, ಮಿಶ್ರ ಬೇಸಾಯ ಪದ್ಧತಿಗಳನ್ನು ಅಳವಡಿಸಿಕೊಳ್ಬೇಕು. ಮಿಶ್ರ ಕೃಷಿ ಬೆಳೆಗಳ ಉತ್ಪಾದನೆ ಜೊತೆಗೆ ಹೈನುಗಾರಿಕೆ, ಕೋಳಿ ಸಾಕಾಣಿಕೆ ಇತ್ಯಾದಿ ಉಪಕಸಬುಗಳನ್ನು ಒಳಗೊಂಡಂತೆ ಕೃಷಿಯನ್ನ ಮಾಡುವುದು. ಎಲ್ಲ ಕೃಷಿ ತ್ಯಾಜ್ಯ ವಸ್ತುಗಳನ್ನ ಮರುಬಳಕೆ ಮಾಡುವುದು. ಈ ಎಲ್ಲ ಉದ್ದೇಶಗಳ ಪೂರಕವಾಗಿ ಸಾವಯವ ಕೃಷಿಯನ್ನ ಮಾಡುವಂತಹ ಅನಿವಾರ್ಯತೆ ನಮ್ಮ ಮುಂದಿದೆ. ಸಾವಯವ ಬೆಳೆ ಉತ್ಪಾದನೆಯ ಪದ್ಧತಿಗಳ ಕುರಿತು ಹೇಳೋದಾದರೆ, ವಿವಿಧ ಬೆಳೆಗಳಲ್ಲಿ ಸಾವಯವ ವಿಧಾನಗಳನ್ನು ಅನುಸರಿಸಿ ಬೆಳೆಯನ್ನ ಕೈಗೊಳ್ಳಬಹುದು. ಈ ಪದ್ಧತಿಗಳಿಂದ ಅಧಿಕ ಇಳುವರಿ ಪಡೆಯಬಹುದಲ್ಲದೆ ಮಣ್ಣಿನ ಫಲವತ್ತತೆಯನ್ನು ಕೂಡ ಅಭಿವೃದ್ಧಿ ಮಾಡಬಹುದು. ಸಾವಯವ ಕೃಷಿಯನ್ನು ಹೆಚ್ಚು ವೈಜ್ಞಾನಿಕವಾಗಿ ಕೈಗೊಳ್ಳುವುದರಿಂದ ಉತ್ಪಾದಕತೆಯನ್ನ ಹೆಚ್ಚಿಸಬಹುದಲ್ಲದೆ ನೈಸರ್ಗಿಕ ಸಂಪನ್ಮೂಲಗಳನ್ನು ಕೂಡ ಸಂರಕ್ಷಿಸಬಹುದು. ಆಧುನಿಕ ಕೃಷಿಯ ಉತ್ತಮ ಬೇಸಾಯ ಕ್ರಮಗಳನ್ನು ಹಾಗೂ ಬೆಳೆ ಪದ್ಧತಿಗಳನ್ನು ಅನುಸರಿಸಿ ಸಾವಯವ ವಿಧಾನಗಳಿಂದ ಪೋಷಕಾಂಶಗಳ ನಿರ್ವಹಣೆ ಮತ್ತು ಕೀಟ ರೋಗಗಳನ್ನು ನಿರ್ವಹಣೆಯನ್ನ ಕೈಗೊಳ್ಳುವುದು ಅವಶ್ಯ. ಈಗ ಹೇಳುವ ಪೋಷಕಾಂಶಗಳ ನಿರ್ವಹಣೆಯನ್ನ ಕ್ಷೇತ್ರದಲ್ಲಿಯೇ ಕೈಗೊಂಡು ಬೇಸಾಯದ ಖರ್ಚನ್ನ ಕಡಿಮೆ ಮಾಡಬಹುದಲ್ಲದೆ ಸುಸ್ಥಿರ ಇಳುವರಿಯನ್ನ ಪಡ್ಕೋಬಹುದು. ಸಮಗ್ರ ಪೋಷಕಾಂಶಗಳ ಒಂದು ಮಾಹಿತಿಯನ್ನ ಹೇಳೋದಾದ್ರೆ, ಕೊಟ್ಟಿಗೆ ಗೊಬ್ಬರದಲ್ಲಿ 0.5-1.25, ರಂಜಕದ ಪ್ರಮಾಣ 0.2-0.3, ಇನ್ನು ಪೊಟ್ಯಾಷಿಯಂ ಪ್ರಮಾಣ 0.5-0.8 ಇರುತ್ತದೆ. ಇನ್ನು ಕಾಂಪೋಸ್ಟ್ ಗೊಬ್ಬರದಲ್ಲಿ ಪೋಷಕಾಂಶಗಳ ಮಾಹಿತಿ ಹೇಳೋದಾದ್ರೆ ಸಾರಜನಕ 0.5 ರಿಂದ 1.5, ರಂಜಕದ ಪ್ರಮಾಣ 0.2 ರಿಂದ 0.4, ಪೊಟಾಷಿಯಂ ಪ್ರಮಾಣ 1.0 ರಿಂದ 1.5 ಇರ್ತದೆ. ಇನ್ನು ಕೋಳಿ ಗೊಬ್ಬರದಲ್ಲಿ ಸಾರಜನಕ 2.87, ರಂಜಕ 2.9, ಪೊಟಾಷಿಯಂ 2.35% ಇರ್ತದೆ. ಇನ್ನು ಎರೆಹುಳ ಗೊಬ್ಬರದಲ್ಲಿ ಸಾರಜನಕದ ಪ್ರಮಾಣ 0.5 ರಿಂದ 1.20, ರಂಜಕದ ಪ್ರಮಾಣ 0.5 ರಿಂದ 0.9, ಪೊಟಾಷಿಯಂ ಪ್ರಮಾಣ 0.5 ರಿಂದ 1.0. ಈ ಪ್ರಮಾಣದಲ್ಲಿ ಪೋಷಕಾಂಶಗಳು ಭೂಮಿಗೆ ಲಭ್ಯ ಆಗ್ತದೆ. ಸಾವಯವ ಹೊದಿಕೆಯಲ್ಲೂ ಕೂಡ ರೈತ ಬಾಂಧವರು ಸಾವಯವ ಕೃಷಿಯನ್ನ ಮಾಡಬಹುದು. ಸಾವಯವ ಪದಾರ್ಥಗಳಾದ ಹಸಿರೆಲೆ, ತೆರೆಗೆಲೆ, ಬೆಳೆ ಉಳಿಕೆಗಳು, ಕಸಕಡ್ಡಿಗಳು ಮುಂತಾದವುಗಳು. ಅಗಲವಾದ ಸಾಲುಗಳಲ್ಲಿ ತೊಗರಿ, ಗೋವಿನ ಜೋಳ, ಬೆಳೆಗಳ ಸಾಲುಗಳಲ್ಲಿ ಕಬ್ಬು, ಹತ್ತಿ ಸಾಲುಗಳಲ್ಲಿ ತೋಟಗಾರಿಕಾ ಹಣ್ಣುಗಳು ಹಾಗೂ ಪ್ಲಾಂಟೇಷನ್ ಬೆಳೆಗಳಲ್ಲಿ ಗಿಡದ ಬುಡಕ್ಕೆ ಸಾವಯವ ಹೊದಿಕೆ ಹಾಕುವುದರಿಂದ ಗಿಡದ ಕೆಳಗೆ ಸಾಕಷ್ಟು ಪ್ರಮಾಣದಲ್ಲಿ ತೇವಾಂಶ ಸಂಗ್ರಹಣೆ, ಜೀವ ಜಂತುಗಳ ಅಭಿವೃದ್ಧಿ, ಉತ್ತಮ ಮಣ್ಣಿನ ಗುಣಧರ್ಮ ಹಾಗೂ ಮಣ್ಣಿನ ಫಲವತ್ತತೆಯು ಕೂಡ ಹೆಚ್ಚಾಗಿ ಆಗ್ತದೆ. ಸತತವಾಗಿ ಕೃಷಿ ವ್ಯವಸ್ಥೆಯಲ್ಲಿ ಉತ್ಪಾದಿಸಲಾಗುವ ಸಸ್ಯಾವಶೇಷಗಳನ್ನು ಭೂಮಿಗೆ ಮರಳಿ ಹಾಕುವುದರಿಂದ ಅಥವಾ ಹೊದಿಕೆ ಮಾಡುವುದರಿಂದ ಮಣ್ಣಿನ ಫಲವತ್ತತೆ ಹಾಗೂ ಉತ್ಪಾದನೆಯನ್ನು ಕಾಪಾಡಿಕೊಂಡು ಹೋಗಲಿಕ್ಕೆ ಅನುಕೂಲ ಆಗ್ತದೆ. ಬೆಳೆ ಉಳಿಕೆಗಳಲ್ಲಿ ಇಂಗಾಲ, ಸಾರಜನಕದ ಪ್ರಮಾಣ ಕಡಿಮೆ ಇರುವುದರಿಂದ ಬಿತ್ತನೆಗಿಂತ 1 ರಿಂದ 2 ತಿಂಗಳು ಮೊದಲೇ ಈ ಒಂದು ಬೆಳೆ ಉಳಿಕೆಗಳನ್ನು ಭೂಮಿಗೆ ಸೇರಿಸಬೇಕು. ಸೂಕ್ಷ್ಮಾಣುಜೀವಿಗಳಿಂದ ಉಪಚರಿಸಿ ಕಳಿಸೋದ್ರಿಂದ ಹಾಗೂ ದ್ವಿದಳ ಬೆಳೆಗಳಿಗೆ ಉಳಿಕೆ ಅಥವಾ ಹಸಿರೆಲೆ ಗೊಬ್ಬರಗಳನ್ನ ಜೊತೆಗೆ ಭೂಮಿಗೆ ಬಳಸುವುದು ಸೂಕ್ತ. ಇನ್ನು ಹಸಿರೆಲೆ ಗೊಬ್ಬರಗಳ ಕುರಿತು ಹೇಳೋದಾದ್ರೆ ಸೆಣಬು, ಡಯಾಂಚ, ತೊಗಚಿ, ಸುಬಾಬುಲ, ಗ್ಲಿರಿಸಿಡಿಯಾ, ಅಲಸಂದೆ, ಹೆಸರು, ಸೋಯಾ ಅವರೆ, ಉದ್ದು, ಲೂಸರ್ನ್ ಇತ್ಯಾದಿ ಹಸಿರೆಲೆ ಬೆಳೆಗಳನ್ನು ಕೃಷಿ ಬೆಳೆ ಪದ್ಧತಿಯಲ್ಲಿ ಅಳವಡಿಸಿ ಸಾವಯವ ಸಂಪನ್ಮೂಲಗಳ ಉತ್ಪಾದನೆ ಹೆಚ್ಚಿಸಿ ತನ್ಮೂಲಕ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಗೆ ಮಾಡಬಹುದು. ಇನ್ನು ಹೊದಿಕೆ ಬೆಳೆಯಾಗಿ ದ್ವಿದಳ ಜಾತಿಗೆ ಸೇರಿದಂತಹ ಬೆಳೆಗಳಾದ ಸ್ಟೈಲೋಶಾಂಥಸ್, ಸೆಂಟ್ರಿಸಿಮಾ, ಸಿರಿಯಾಟ್ರೋ, ಲೂಸರ್ನ್, ಅಲಸಂದೆ, ಹೆಸರು, ಉದ್ದು, ಹುರುಳಿ, ಅಂಜನ, ಗಿನಿ ಹುಲ್ಲಿನ ಜಾತಿಗೆ ಸೇರಿದ ಬೆಳೆಗಳನ್ನು ತೋಟಗಾರಿಕೆ ಬೆಳೆಗಳಲ್ಲಿ ಹಾಗೂ ವಿವಿಧ ಮಿಶ್ರ ಮತ್ತು ಪರ್ಯಾಯ ಬೆಳೆ ಪದ್ಧತಿಗಳಲ್ಲಿ ಹೊದಿಕೆಯಾಗಿ ಬಳಸಬಹುದು. ಇನ್ನು ಹಿಂಡಿಗಳ ಕುರಿತು ಮಾಹಿತಿಯನ್ನು ಹೇಳೋದಾದ್ರೆ ಬೇವು, ಹೊಂಗೆ ಹಾಗೂ ಇತರೆ ಆಹಾರಕ್ಕೆ ಯೋಗ್ಯವಲ್ಲದ ಹಿಂಡಿಗಳನ್ನು ಹೆಕ್ಟರ್ಗೆ ಸುಮಾರು 250 ರಿಂದ 500 ಕಿಲೋಗ್ರಾಂ ಪ್ರಮಾಣದಲ್ಲಿ ಮಣ್ಣಿಗೆ ಬೆರೆಸುವುದು ಸೂಕ್ತ. ಬೆಳೆ ಪದ್ಧತಿಗಳಲ್ಲಿ ಕೂಡ ಸಾವಯವ ಕೃಷಿಯ ಅವಶೇಷಗಳನ್ನು ಬಳಸಬಹುದು. ದ್ವಿದಳ ಬೆಳೆ ಆಧಾರಿತ ಹಾಗೂ ಇತರೆ ಲಾಭದಾಯಕ ಬೆಳೆ ಪದ್ಧತಿಗಳನ್ನು ಅನುಸರಿಸುವುದರಿಂದ ಭೂಮಿಯ ಫಲವತ್ತತೆಯನ್ನು ಕಾಪಾಡಿಕೊಂಡು ಬರುವುದು, ವಿವಿಧ ಬೆಳೆಗಳಲ್ಲಿ ಸೂಕ್ತ ಬೆಳೆ ಕಾಲಗೈ ಪದ್ಧತಿಯಿಂದ ರೋಗಗಳನ್ನು ಕೂಡ ನಿಯಂತ್ರಣ ಮಾಡಬಹುದು. ಪಂಚಗವ್ಯ, ಎರೆಜಲ, ಸಸ್ಯಜನ್ಯ ಹಾಗೂ ಪ್ರಾಣಿಜನ್ಯ ಸಸ್ಯ ಪ್ರಚೋದಕಗಳನ್ನು ಬಳಸುವುದರಿಂದ ಉತ್ತಮ ಫಸಲು ಪಡೆಯಲು ಕೂಡ ಸಹಾಯ ಆಗ್ತದೆ. ಇನ್ನು ಜೈವಿಕ ಗೊಬ್ಬರಗಳ ಬಳಕೆಯೊಂದನ್ನು ಕೂಡ ನಾವು ಸಾವಯವ ಕೃಷಿಯನ್ನ ಮಾಡಬಹುದು. ದ್ವಿದಳ ಜಾತಿಗೆ ಸೇರಿದ ಬೆಳೆಗಳಲ್ಲಿ ರೈಸೋಬಿಯಂ, ಇತರೆ ಬೆಳೆಗಳಲ್ಲಿ ಅಜೋಸ್ಪಿರಿಲಂ, ಅಜೋಟೋಬ್ಯಾಕ್ಟರ್, ಸಾರಜನಕ ಸ್ಥಿರೀಕರಿಸಲು ಅಜೋಲಾ, ಹಸಿರು ಪಾಚಿ ಭತ್ತದಲ್ಲಿ ರಂಜಕ ಕರಗಿಸುವ ಹಾಗೂ ರಂಜಕ ಒದಗಿಸುವ ಮೈಕೋರೈಸಾ ಸಿಲಿಂಡರ್ಗಳನ್ನು ಮತ್ತು ಸಾವಯವ ಪದಾರ್ಥಗಳನ್ನು ಕಳಿಸುವ ಸೂಕ್ಷ್ಮಾಣುಜೀವಿಗಳನ್ನು ಬಳಸುವುದರಿಂದ ಬೆಳೆ ಉತ್ಪಾದನೆ ಹಾಗೂ ಮಣ್ಣಿನ ಫಲವತ್ತತೆಯನ್ನು ಕಾಪಾಡಿಕೊಂಡು ಹೋಗಲಿಕ್ಕೆ ಸಹಾಯ ಆಗ್ತದೆ. ಸಾವಯವ ದ್ರವ ರೂಪದ ಗೊಬ್ಬರಗಳ ಕುರಿತು ಹೇಳೋದಾದರೆ ಸಾವಯವ ಕೃಷಿಯಲ್ಲಿ ಹೊರಗಿನಿಂದ ಪರಿಕರಗಳನ್ನು ತರದೆ ಸ್ಥಳೀಯವಾಗಿ ಲಭ್ಯವಿರುವ ಸಂಪನ್ಮೂಲಗಳನ್ನು ಬಳಸಿ ಪರಿಕರಗಳನ್ನು ತಯಾರಿಸಿ ಉಪಯೋಗಿಸಲು ಮೊದಲ ಆದ್ಯತೆಯನ್ನು ನೀಡಬೇಕು. ಇದರಲ್ಲಿ ದ್ರವ ರೂಪದ ಗೊಬ್ಬರವು ಒಂದು ದ್ರವ ರೂಪದ ಗೊಬ್ಬರಗಳನ್ನು ಸಸ್ಯ ಮತ್ತು ಪ್ರಾಣಿ ತ್ಯಾಜ್ಯಗಳು, ಗೋಮೂತ್ರ ವ್ಯವಸಾಯದಿಂದ ಉಳಿಯುವ ಕಚ್ಚಾ ವಸ್ತುಗಳು, ಸಗಣಿ, ಹಿಂಡಿ ಮುಂತಾದವುಗಳನ್ನು ಬಳಸಿಕೊಂಡು ದ್ರವ ರೂಪದ ಗೊಬ್ಬರವನ್ನು ತಯಾರಿ ಮಾಡಬಹುದು. ಇನ್ನು ಜೈವಿಕ ಕೀಟನಾಶಕಗಳನ್ನು ಬಳಸುವಂತಹ ಸಂದರ್ಭದಲ್ಲಿ ಜೈವಿಕ ಕೀಟ ನಿಯಂತ್ರಣವು ಸಾವಯವ ಕೃಷಿಯಲ್ಲಿ ಕೀಟ ನಿರ್ವಹಣೆಯ ಅವಿಭಾಜ್ಯ ಅಂಗವಾಗಿದೆ. ಕೀಟ ಪೀಡೆಗಳನ್ನು ಜೈವಿಕ ಶತ್ರುವಿನ ಸಹಾಯದಿಂದ ಸಕಾಲವಾಗಿ ನಿಗ್ರಹಿಸುವುದೇ ಜೈವಿಕ ಕೀಟ ನಿಯಂತ್ರಣ ಅಂತಾರೆ. ಮುಖ್ಯವಾಗಿ ಜೈವಿಕ ಕೀಟನಾಶಕಗಳಾದ ಹಿಲಿಯೋತಿಸ್ ಎನ್ಪಿವಿ ಮತ್ತು ಸ್ಪುಡಾಪ್ಟ್ರಾ ಎನ್ಪಿವಿ, ಪರತಂತ್ರ ಜೀವಿಗಳಾದ ಟ್ರೈಕೋಗ್ರಾಮ ಮತ್ತು ಪರಭಕ್ಷಕ ಜೀವಿಗಳಾದ ಹೇನು ಸಿಂಹ, ಗುಲಗಂಜಿ ಹುಳುಗಳನ್ನ ಲಾಭದಾಯಕ ರೀತಿಯಲ್ಲಿ ಉಪಯೋಗಿಸಬಹುದಾಗಿದೆ. ಸಾವಯವ ಕೃಷಿಯಲ್ಲಿ ಸಾಕಷ್ಟು ಅವಕಾಶಗಳಿದ್ದಾವೆ. ಅವುಗಳ ಕುರಿತು ಹೇಳೋದಾದ್ರೆ, ಒಣ ಬೇಸಾಯ ಪ್ರದೇಶವು ದೇಶದ ಸಾಗುವಳಿ ಪ್ರದೇಶದ 65% ಇದ್ದು ಬೆಳೆಗಳ ಇಳುವರಿ ಮತ್ತು ಸ್ಥಿರತೆಯೇ ಕಡಿಮೆ ಮಟ್ಟದಲ್ಲಿ ಇರುತ್ತದೆ. ಈ ಪ್ರದೇಶದಲ್ಲಿ ಮಳೆಯ ಅನಿಶ್ಚಿತತೆ ಇದ್ದು ಆಧುನಿಕ ಕೃಷಿಗೆ ತಾಂತ್ರಿಕತೆಗಳನ್ನು ಒಳಪಡದೆ ಹಲವಾರು ಕಾರಣಗಳಿಂದ ಕೃಷಿಯು ಲಾಭದಾಯಕವಾಗುತ್ತಿಲ್ಲ. ದೇಶದ ಒಟ್ಟು ಆಹಾರ ಉತ್ಪಾದನೆಯಲ್ಲಿ 40% ಮಳೆಯಾಶ್ರಿತ ಪ್ರದೇಶದಿಂದ ಬರುತ್ತಿದ್ದು, ಈ ಪ್ರದೇಶದಲ್ಲಿ 40% ಜನಸಂಖ್ಯೆ, 60% ಪಶುಗಳು, 85% ಒರಟು ಧಾನ್ಯಗಳು, 83% ದ್ವಿದಳ ಧಾನ್ಯಗಳು, 65% ಹತ್ತಿ ಉತ್ಪಾದನೆಯು ಮಳೆಯನ್ನೇ ಅವಲಂಬಿಸಿದೆ. ಅಧಿಕ ಬೆಲೆಯು ಕೃಷಿ ಪರಿಕರಗಳ ಬಳಕೆಯು ಮಳೆಯಾಶ್ರಿತ ಪ್ರದೇಶಗಳಲ್ಲಿ ಅತಿ ಕಡಿಮೆ ಇರುತ್ತದೆ. ಭಾಗಶಃ ಈ ಪ್ರದೇಶಗಳು ಸಾವಯವ ಮತ್ತು ಸ್ವಭಾವತಃ ಸಾವಯವ ಎಂದು ಕರೆಯಬಹುದು. ಈ ಪ್ರದೇಶಗಳನ್ನು ಸುಲಭವಾಗಿ ಮತ್ತು ಅಲ್ಪಕಾಲಿಕವಾಗಿ ಸಾವಯವಕ್ಕೆ ಪರಿವರ್ತಿಸಿ ಇಳುವರಿಯನ್ನು ಹೆಚ್ಚಿಸಬಹುದು. ಈ ಪ್ರದೇಶವು ಸಾವಯವ ಕೃಷಿಗೆ ಸೂಕ್ತವಾಗಿರುವುದಲ್ಲದೆ ಮಣ್ಣಿನಲ್ಲಿ ಸಾವಯವ ಪದಾರ್ಥಗಳನ್ನು ಹೆಚ್ಚಿಸಿ ಸ್ಥಿರ ಇಳುವರಿಯನ್ನು ಪಡೆಯಲು ಸಾಧ್ಯವಿದೆ. ಇನ್ನು ಮಳೆಯಾಶ್ರಿತ ಪ್ರದೇಶಗಳಲ್ಲಿ ಪೋಷಕಾಂಶಗಳ ಬಳಕೆ ಕುರಿತು ಬಹಳ ಅನುಕೂಲ ಇದೆ. ವಿವಿಧ ಬೆಳೆಗಳಿಗೆ ಬೇಕಾಗುವ ಪೋಷಕಾಂಶಗಳನ್ನು ಸಮಗ್ರ ಪೋಷಕಾಂಶಗಳ ನಿರ್ವಹಣೆಯಿಂದ ಪೂರೈಸಬಹುದಾಗಿದೆ. ಇಂದು ಸಂಪದ್ಭರಿತ ಸಾವಯವ ಗೊಬ್ಬರ ತಯಾರಿಸುವ ತಂತ್ರಜ್ಞಾನ, ಸಮಗ್ರ ರೀತಿಯ ಕೀಟ ರೋಗ ನಿರ್ವಹಣಾ ಕ್ರಮಗಳು ಮತ್ತು ಕಡಿಮೆ ಬೆಲೆಯ ಜೈವಿಕ ಗೊಬ್ಬರಗಳು ಮತ್ತು ದ್ರವ ರೂಪದ ಗೊಬ್ಬರ ತಯಾರಿಸುವ ವಿಧಾನಗಳು ಲಭ್ಯವಿದ್ದು, ಇವುಗಳನ್ನು ಸಮರ್ಪಕ ರೀತಿಯಲ್ಲಿ ಅಳವಡಿಸಿಕೊಳ್ಳಬಹುದಾಗಿದೆ. ನಮ್ಮ ರೈತರಲ್ಲಿ ಈಗಾಗಲೇ ಹಲವಾರು ಸ್ಥಳೀಯವಾಗಿ ಹಾಗೂ ಪೂರ್ವಕಾಲದಿಂದಲೂ ಕೂಡ ತಂತ್ರಜ್ಞಾನವು ಲಭ್ಯವಿದ್ದು ಅದು ಸಾವಯವ ಕೃಷಿಗೆ ತುಂಬಾ ಪೂರಕವಾಗಿದೆ. ನಮ್ಮ ದೇಶದಲ್ಲಿ ಸಣ್ಣ ಮತ್ತು ಮಧ್ಯಮ ರೈತರು 80% ಅವರುಗಳ ಹಿಡುವಳಿ ಸಾವಯವ ಕೃಷಿಗೆ ತುಂಬಾ ಸೂಕ್ತವಾಗಿದೆ. ಈ ಕ್ಷೇತ್ರದಲ್ಲಿ ಸ್ಥಳೀಯ ಸಂಪನ್ಮೂಲಗಳನ್ನು ಅಭಿವೃದ್ಧಿಪಡಿಸಿ ಕೃಷಿಯು ಸಾಗುವಳಿ ವೆಚ್ಚವನ್ನು ಕಡಿಮೆ ಮಾಡಬಹುದಾಗಿದೆ. ದೇಶೀಯ ಮತ್ತು ಅಂತಾರಾಷ್ಟ್ರೀಯ ಸಾವಯವ ಮಾರುಕಟ್ಟೆಯಿಂದ ದಿನದಿಂದ ದಿನಕ್ಕೆ ಬೆಳೆಯುತ್ತಲಿದ್ದು, ಭಾರತ ದೇಶ ಈಗಾಗಲೇ 300 ಕೋಟಿ ರೂಪಾಯಿ ಮೌಲ್ಯದ ಸಾವಯವ ಪದಾರ್ಥಗಳ ವಹಿವಾಟು ಕೈಗೊಂಡಿದೆ. ದೇಶದ ಆಂತರಿಕ ಮತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಾಫಿ, ಚಹಾ, ಸಾಂಬಾರು ಬೆಳೆಗಳು, ದ್ವಿದಳ ಬೆಳೆಗಳು, ಎಣ್ಣೆಕಾಳುಗಳು, ಮಾವು, ಕಾಯಿಪಲ್ಲೆ, ಬಾಳೆಹಣ್ಣು, ಕಿತ್ತಳೆ, ದಾಳಿಂಬೆ, ಹತ್ತಿ, ಔಷಧೀಯ ಸಸ್ಯಗಳ ಬೇಡಿಕೆ ಬಹಳ ಇದ್ದು ಇದರ ಪ್ರಯೋಜನ ನಮ್ಮ ರೈತ ಬಾಂಧವರಿಗೆ ಸಿಗಬೇಕಾಗಿದೆ. ನಾವು ಅಂತಾರಾಷ್ಟ್ರೀಯ ಬೇಡಿಕೆಯ ಬಗ್ಗೆ ಹೆಚ್ಚು ಗಮನ ಹರಿಸದೆ ಮೊದಲು ನಮ್ಮ ಭೂಮಿ, ಜಲ ಮತ್ತು ಪರಿಸರ ಮತ್ತು ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕಾಗಿದೆ. ಮಣ್ಣು ಮತ್ತು ವಾತಾವರಣ ಹಾಗೂ ಕೃಷಿಯು ನಮ್ಮ ದೇಶದ ಮತ್ತು ರಾಜ್ಯದಲ್ಲಿ ಹೆಚ್ಚು ವೈವಿಧ್ಯಮಯವಾಗಿರುವುದರಿಂದ ಸಾವಯವ ಕೃಷಿಗೆ ತುಂಬಾ ಪೂರಕವಾಗಿದೆ. ಆದ್ದರಿಂದ ರೈತ ಬಾಂಧವರು ಸಾವಯವ ಕೃಷಿಗೆ ಹೋಗಿ ಕಡಿಮೆ ಖರ್ಚಿನಲ್ಲಿ ಗುಣಮಟ್ಟದ ಆಹಾರವನ್ನ ತಯಾರಿ ಮಾಡಬಹುದು. ಹೆಚ್ಚಿನ ಮಾಹಿತಿಗಾಗಿ ಸಾವಯವ ಕೃಷಿಯ ಕುರಿತು ಸಮೀಪದ ಕೃಷಿ ವಿಜ್ಞಾನ ಕೇಂದ್ರ, ಕೃಷಿ ವಿಜ್ಞಾನಿಗಳನ್ನ ಅಥವಾ ಕೃಷಿ ಪರಿಣಿತರನ್ನ ಭೇಟಿಯಾಗಿ ಈ ಸಾವಯವ ಕೃಷಿಯ ಪದ್ಧತಿಗಳ ಕುರಿತು ಮಾಹಿತಿಯನ್ನ ಪಡ್ಕೋಬಹುದು. ರೈತ ಬಂಧುವರೇ, ಇದುವರೆಗೂ ಸಾವಯವ ಕೃಷಿಯ ಮಹತ್ವ ಕುರಿತು ಅಂಬರೀಶ್ ಆಸಿಹಾಳ್ ಅವರಿಂದ ಮಾಹಿತಿ ಮಾಡಿಕೊಂಡಿದೆ. ಬನ್ನಿ ಈಗ ಹವಾಮಾನ ವರದಿ. ರೈತ ಬಾಂಧವರೇ, ಈಗ ಹವಾಮಾನ ವರದಿ ಮತ್ತೆ ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನು ಕೇಳೋಣ. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ ಮುಂದಿನ 5 ದಿನಗಳಲ್ಲಿ ಅಲ್ಲಲ್ಲಿ ಮೋಡ ಕವಿದ ವಾತಾವರಣವಿರಲಿದ್ದು ಹಗುರ ಪ್ರಮಾಣದ ಮಳೆ ಆಗುವ ಸಾಧ್ಯತೆ ಇದೆ. ಗರಿಷ್ಠ ಉಷ್ಣಾಂಶ 30-31 ಡಿಗ್ರಿ ಸೆಲ್ಸಿಯಸ್ ಮತ್ತು ಕನಿಷ್ಠ ಉಷ್ಣಾಂಶ 22 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ 76-81% ಮತ್ತು ಕನಿಷ್ಠ ಆರ್ದ್ರತೆ 65-69% ಇರುವ ಸಾಧ್ಯತೆ ಇದ್ದು, ಗಾಳಿಯ ವೇಗ ಸರಾಸರಿ 10-12 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುವ ಸಾಧ್ಯತೆ ಇದೆ ಎಂದು ರೈತ ಬಾಂಧವರಿಗೆ ಮುನ್ಸೂಚನೆಯನ್ನು ನೀಡಲಾಗಿದೆ. ಇನ್ನು ಮಣ್ಣಿನಲ್ಲಿ ಚೆನ್ನಾಗಿ ತೇವಾಂಶವಿದ್ದ ಕಡೆಗಳಲ್ಲಿ ಬೆಳೆಗಳಿಗೆ ಮೇಲು ಗೊಬ್ಬರ ಕೊಡಬೇಕು. ಹತ್ತಿ, ತೊಗರಿ, ಗೋವಿನ ಜೋಳ ಮತ್ತು ಇತರೆ ದೀರ್ಘಾವಧಿ ಬೆಳೆಗಳಿಗೆ ಮೇಲು ಗೊಬ್ಬರ ಕೊಡುವುದು ಉತ್ತಮ. ಅತಿಯಾಗಿ ನೀರು ನಿಂತಿರುವ ಹೊಲಗಳಲ್ಲಿ ಬಸಿಗಾಲುವೆಗಳನ್ನು ನಿರ್ಮಿಸಿ ನೀರನ್ನು ಹೊರಹಾಕಬೇಕು. ಮಣ್ಣಿನ ತೇವಾಂಶದ ಸಂರಕ್ಷಣೆಗೆ ಮತ್ತು ಸಸ್ಯಗಳ ಸಂಖ್ಯೆಗಳನ್ನು ಸರಿಯಾದ ಪ್ರಮಾಣದಲ್ಲಿ ಉಳಿಸಿಕೊಳ್ಳಲು ದಟ್ಟವಾಗಿ ಬೆಳೆದಿರುವ ಸಸಿಗಳನ್ನು ಕಿತ್ತು ಹಾಕಬೇಕು. ಇನ್ನು ಭತ್ತವನ್ನು ಬೆಳೆಯುವಂತಹ ರೈತ ಬಾಂಧವರು ಗಮನಿಸಬೇಕು. ಗಂಗಾವತಿ ಸೋನಾ ಮತ್ತು BPT 5204 ತಳಿಯನ್ನು ಬಳಸಬಹುದು. ನಾಟಿ ಮಾಡುವ ಪೂರ್ವದಲ್ಲಿ ಭತ್ತದ ಸಸಿಯ ಬೇರುಗಳನ್ನು ಅದೋಸ್ಪಿರಿಲಂ ಅಣುಜೀವಿ ಗೊಬ್ಬರದ ದ್ರಾವಣದಲ್ಲಿ 15-20 ನಿಮಿಷಗಳ ಕಾಲ ಅದ್ದಿ ನಾಟಿ ಮಾಡೋದ್ರಿಂದ ಭತ್ತಕ್ಕೆ ಶಿಫಾರಸು ಮಾಡಿದ ಸಾರಜನಕದ ಶೇಕಡಾ 25% ಕಡಿಮೆ ಮಾಡಬಹುದು. ಇನ್ನು ಶೇಂಗಾ ತಳಿಗಳಾದಂತಹ TGLPS-3, ಅಜಯ, ಕದರಿ 9 ತಳಿಗಳನ್ನು ಬಳಸಬಹುದು. ಶೇಂಗಾ ಬಿತ್ತನೆಗೆ ಮುಂಚೆ ಪ್ರತಿ ಕಿಲೋಗ್ರಾಂ ಬಿತ್ತನೆ ಬೀಜವನ್ನು 3 ಗ್ರಾಂ ಕ್ಯಾಪ್ಟನ್ 80 WP ಅಥವಾ ಥೈರಾಮ್ 75 WP ಅಥವಾ 4 ಗ್ರಾಂ ಟ್ರೈಕೋಡರ್ಮಾದಿಂದ ಬೀಜೋಪಚಾರವನ್ನು ಮಾಡಿ ಬಿತ್ತಬೇಕು. ಸೂರ್ಯಕಾಂತಿಯನ್ನು ಜೂನ್ ಜುಲೈ ತಿಂಗಳಲ್ಲಿ ಬಿತ್ತುವುದಾದರೆ ನಂಜಾಣು ರೋಗ ನಿರೋಧಕ ಶಕ್ತಿ ಹೊಂದಿದ RSFH 1887 ತಳಿಯನ್ನು ಬಳಸಬಹುದು. ಇನ್ನು ಶೇಂಗಾ ಬೆಳೆಯನ್ನು ಬಿತ್ತುವ ಮುನ್ನ ಬೀಜವನ್ನು ಪ್ರತಿ ಕಿಲೋಗ್ರಾಂ ಬೀಜಕ್ಕೆ 5 ಗ್ರಾಂ ಇಮಿಡಾಕ್ರೋಪೀಡ 70 WS ಎಂಬ ಕೀಟನಾಶಕದಿಂದ ಉಪಚರಿಸಿ ಬಿತ್ತನೆಯನ್ನು ಮಾಡಬೇಕು. ಹತ್ತಿ ಬೆಳೆಗೆ ಮೇಲುಗೊಬ್ಬರವಾಗಿ ಪ್ರತಿ ಎಕರೆಗೆ 18 kg ಯೂರಿಯಾ ಮತ್ತು 10 kg ಪೊಟ್ಯಾಷ್ ರಸಗೊಬ್ಬರಗಳನ್ನು ಕೊಡಬೇಕು. ಹತ್ತಿ ಬೆಳೆಗೆ ಬಿತ್ತಿದ 20-25 ದಿನಗಳಲ್ಲಿ 1.5 mL ಪೈರಿಥಿಯೋ ಬ್ಯಾಕ್ ಸೋಡಿಯಂ 10 EC ಅಥವಾ 1 mL ಕಿಸಲೋಪೋಪ್ ಇಥೈಲ್ ಕಳೆನಾಶಕವನ್ನು ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಕಳೆಗಳ ಮೇಲೆ ಸಿಂಪರಣೆಯನ್ನು ಮಾಡಬೇಕು. ಬಿತ್ತಿದ 20-25 ದಿನಗಳ ನಂತರ 1 ಸಾರಿ ಕೈಕಳೆ ಅಥವಾ ಅಂತರ್ ಬೇಸಾಯ ಮಾಡೋದ್ರಿಂದ ಕಳೆಗಳನ್ನು ಪರಿಣಾಮಕಾರಿಯಾಗಿ ಹತೋಟಿ ಮಾಡಬಹುದು ಮತ್ತು ಬೇರುಗಳಿಗೆ ಉತ್ತಮ ಗಾಳಿ ಕೂಡ ಸಿಗ್ತದೆ. ಬಿತ್ತಿದ 20-25 ದಿನಗಳ ನಂತರ ಸತುವಿನ ಸಲ್ಫೇಟ್ ಅನ್ನು 6 kg ಪ್ರತಿ ಎಕರೆಗೆ ಪುಡಿ ಮಾಡಿದ ಕೊಟ್ಟಿಗೆ ಗೊಬ್ಬರದ ಜೊತೆಗೆ ಸಮ ಪ್ರಮಾಣದಲ್ಲಿ ಕೊಡಿಸಿ ಮಣ್ಣಿನಲ್ಲಿ ಬೆರೆಸಬೇಕು. ಇನ್ನು ಬಿತ್ತಿದ 20-25 ದಿನಗಳ ನಂತರ 1 ಸಾರಿ ಕೈಕಳೆ ಅಥವಾ ಅಂತರ್ ಬೇಸಾಯ ಮಾಡುವುದರಿಂದ ಕಳೆಗಳನ್ನು ಪರಿಣಾಮಕಾರಿಯಾಗಿ ಹತೋಟಿ ಮಾಡಬಹುದು ಮತ್ತು ಬೇರುಗಳಿಗೆ ಉತ್ತಮ ಗಾಳಿ ಕೂಡ ದೊರಕಂತೆ ಆಗ್ತದೆ. ಹೆಸರು ಬೆಳೆಯಲ್ಲಿ ಎಲೆ ತಿನ್ನುವ ಕೀಟದ ನಿರ್ವಹಣೆಗಾಗಿ 1.7 mL ಡೈಮಿಥೋಯೇಟ್ 30 EC ಅಥವಾ 1 mL ಮೊನೊಕೊಟಫಾಸ್ 36 SL ಅನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ಈಗಾಗಲೇ ಬಿತ್ತಿರುವ ಹೆಸರು ಮತ್ತು ಉದ್ದು ಬೆಳೆಗೆ ಬೂದಿ ರೋಗದ ಬಾಧೆ ಕಂಡು ಬಂದಲ್ಲಿ 1 mL ಹೆಕ್ಸಾಕೊನೊಜಲ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ಮೆಣಸಿನಕಾಯಿ ನಾಟಿ ಮಾಡುವಾಗ ಸಸಿಗಳ ಬೇರುಗಳನ್ನು ಟ್ರೈಕೋಡರ್ಮಾ ಮತ್ತು ಸುಡಾಮೊನಾಸ್ ಜೈವಿಕ ಗೊಬ್ಬರದ ದ್ರಾವಣದಲ್ಲಿ ಅದ್ದಿ ನಾಟಿ ಮಾಡಬೇಕು. ಮಳೆಗಾಲದಲ್ಲಿ ಬೆಳೆದು ನಿಂತ ಎಳೆಹುಲ್ಲನ್ನು ಮುಂಜಾನೆ ಮಂಜು ಬಿದ್ದಿರುವ ಸಂದರ್ಭದಲ್ಲಿ ಕುರಿ ಮೇಕೆಗಳಿಗೆ ಮೇಯಿಸಬಾರದು. ಇದರಿಂದ ಕರಳು ಬೇನೆ ರೋಗ ಕಾಣಿಸಿಕೊಳ್ಳುವ ಸಾಧ್ಯತೆ ಇರ್ತದೆ. ನುಗ್ಗೆಸೊಪ್ಪನ್ನು ಜಾನುವಾರುಗಳಿಗೆ ಆಹಾರವಾಗಿ ಉಪಯೋಗಿಸುವುದರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ತದೆ ಹಾಗೂ ಹಾಲಿನ ಗುಣಮಟ್ಟವು ಕೂಡ ಸುಧಾರಿಸುತ್ತದೆ. ರೈತ ಬಾಂಧವರಿಗೆ ಹೆಚ್ಚಿನ ಮಾಹಿತಿ ಬೇಕಾಗಿತ್ತು ಅಂತಂದ್ರೆ ನಿಮ್ಮ ಸಮೀಪದ ಕೃಷಿ ವಿಜ್ಞಾನ ಕೇಂದ್ರ ಅಥವಾ ಕೃಷಿ ಪರಿಣಿತರನ್ನ ಭೇಟಿಯಾಗಬಹುದು. ರೈತ ಬಾಂಧವರೇ, ಇದುವರೆಗೂ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳಿದಿರಿ. ರೈತ ಬಾಂಧವರೇ, ಈಗ ಪೇಟೆ ಧಾರಣೆ ನೋಡೋಣ. ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಇವರು ಕಳಿಸಿದ ಈ ದಿನದ ಪೇಟೆ ಧಾರಣೆ: ಪ್ರತಿ ಕ್ವಿಂಟಾಲ್ಗೆ ಕನಿಷ್ಠ ಮತ್ತು ಗರಿಷ್ಠ ದರಗಳಲ್ಲಿ, ಉತ್ಪನ್ನ ಹೆಸರು, ಕ್ವಿಂಟಾಲ್ಗೆ 3,360 ರೂಪಾಯಿಗಳು. ಇನ್ನು ಶೇಂಗಾ ಗುಂಗುರು ಕನಿಷ್ಠ 3,596 ರೂಪಾಯಿಗಳಿಂದ ಗರಿಷ್ಠ 4,902 ರೂಪಾಯಿಗಳು. ಸಣ್ಣ ಭತ್ತ 2,059 ರೂಪಾಯಿಗಳು. ಕೆಂಪು ತೊಗರಿ 5,810 ರೂಪಾಯಿಗಳಿಂದ 6,359 ರೂಪಾಯಿಗಳು. ಇನ್ನು ಬಿಳಿ ತೊಗರಿ 5,336 ರೂಪಾಯಿಗಳು. ಇದು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ರಾಯಚೂರು ಇವರು ಕಳಿಸಿದ ಈ ದಿನದ ಪೇಟೆ ಧಾರಣೆ. ಇದುವರೆಗೆ ಕಿಸಾನ್ ವಾಣಿ ಕಾರ್ಯಕ್ರಮ ಕೇಳಿದಿರಿ. ಇದುವರೆಗೆ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ ಪ್ರಸಾರವಾಯಿತು. ಈ ಕಾರ್ಯಕ್ರಮವನ್ನ ಪ್ರಾಯೋಜಿಸಿದವರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಜನಪದ ಸಂಗೀತ ಕಾರ್ಯಕ್ರಮ. ಮೊದಲಿಗೆ ಇದೊಂದು ವಾಣಿಜ್ಯ ಪ್ರಕಟಣೆ. ರೈತ ಬಾಂಧವರೇ, ಸಿಂಪಡಣೆ 1, ಉಪಯೋಗ 2. ನ್ಯಾನೋ ರಸಗೊಬ್ಬರಗಳನ್ನು ನೀರಿನಲ್ಲಿ ಕರಗುವ ಶಿಲೀಂಧ್ರನಾಶಕ ಸಾಗರಿಕ ಕೀಟನಾಶಕಗಳ ಜೊತೆ ಮಿಶ್ರಣ ಮಾಡಿ ಸಿಂಪಡಿಸಿ. ವಾಣಿಜ್ಯ ಪ್ರಕಟಣೆ ಕೇಳಿದಿರಿ. ಈಗ ಕೇಳಿ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕುಷ್ಟಗಿ ತಾಲೂಕಿನ ತಗ್ಗಿಹಾಳ್ ಗ್ರಾಮದ ಬಾಳಪ್ಪ ಚೌಡಕಿ ಮತ್ತು ಸಂಗಡಿಗರಿಂದ ಹಂತಿ ಪದಗಳು. ಮೊದಲ ಗುಂಡಿಗೆ ಶರಣ ಶಂಕರ ಗಂಡನು ಶರಣ ಏಕ ಬಾವುದಲೇ ದುಡೆಯುವನು ಏಕ ಬಾವುದಲೇ ದುಡೆಯುವನು ಬಸವನ ಕಪಾದಕ ಶಿವ ಶರಣು ಮೊದಲ ಗುಂಡಿಗೆ ಶರಣ ಶಂಕರ ಗಂಡಗು ಶರಣ ಏಕ ಬಾವುದಲೇ ದುಡೆಯುವನು ಏಕ ಬಾವುದಲೇ ದುಡೆಯುವನು ನಾಮ ಬಸವನ ಕಪಾದಕ ಶಿವ ಶರಣು ಸತ್ತ ಬಸವಣ್ಣನ ಎತ್ತಿ ಕುತ್ತಿಗೆ ಕೊಯ್ದು ಜತ್ತಿಗೆ ಬಾರ ಮಿನಿಸೂರಳು ಸತ್ತಣ್ಣನ ಎತ್ತಿ ಕುತ್ತಿಗೆ ಕೊಯ್ದು ಜತ್ತಿಗೆ ಬಾರ ಮಿನಿಸೂರಳು ಜತ್ತಿಗೆ ಬಾರ ಮಿನಿಸುರಳಿ ಒತ್ತಗೊಂಡು ಸತ್ತ ಸಲಿದಾನ ಲೋಕವನು ಬಾಗಲಿ ತೋಳಿಡದು ಯಾಕಳತಿ ಚನ್ನಮ್ಮ ಲೋಕದಂತವನ ನಿನಮಾಗು ಲೋಕದಂತವನ ನಿನಮಗ ಚನ್ನಮ್ಮ ಚಾಕರು ಯಾನ ಶಿವನಲು ಬಾಗಲಿ ತೋಳಿಡದು ಯಾಕಳತಿ ಚನ್ನಮ್ಮ ಲೋಕದಂತವನ ನಿನಮಾಗು ಲೋಕದಂತವನ ನಿನಮಗ ಚನ್ನಮ್ಮ ಚಾಕರು ಯಾನ ಶಿವನಲು ಹೊತ್ತುತಿ ಬಣ್ಣದ ಸಿರಿ ಉಡುಲಗ ತೆಂಗಿನ ಕಾಯಿ ಎಡುಗೈಯ ಎಡಿಯ ಇಡುದಾಳು ಎಡಗೈಯ ಎಡಿಯ ಇಡುದಾಳು ಬಾಲೆ ಬಲ ಭೀಮಾಗೋಗಿ ಬರುತ್ತಾಳು ಹೊತ್ತುತಿ ಬಣ್ಣದ ಸಿರಿ ಉಡುಲಗ ತೆಂಗಿನ ಕಾಯಿ ಎಡುಗೈಯ ಎಡಿಯ ಇಡುದಾಳು ಎಡಗೈಯ ಎಡಿಯ ಇಡುದಾಳು ಬಾಲಿ ಬಲ ಭೀಮಾಗೋಗಿ ಬರುತ್ತಾಳು ಕಲ್ಲ ಕಡಬವ ಮಾಡಿ ಮುಳ್ಳ ಸಾವಿಗೆ ಮಾಡಿ ಬನ್ನಿಯಲಿಯಾಗ ಎಡಿ ಮಾಡು ಬನ್ನಿಯಲಿಯಾಗ ಎಡಿ ಮಾಡಿ ಪಾಂಡವರು ಉಣದ ಯಾರ ವನವಾಸು ಕಲ್ಲ ಕಡಬವ ಮಾಡಿ ಮುಳ್ಳ ಸಾವಿಗೆ ಮಾಡಿ ಬನ್ನಿಯಲಿಯಾಗ ಎಡಿ ಮಾಡು ಬನ್ನಿಯಲಿಯಾಗ ಎಡಿ ಮಾಡಿ ಪಾಂಡವರು ಉಣದ ಯಾರ ವನವಾಸು ಯಾಸಿ ಬಣ್ಣದ ಸಿರಿ ರಾಸಿಗೆ ತಂದಿನಿ ಭೂಮಿ ತಾಯವ್ವ ಉಡುಬಾರು ಭೂಮಿ ತಾಯವ್ವ ಉಡುಬಾರು ರಾಮವ್ವ ರಾಸಿಗೆ ಉಲಸ ಕೊಡುಬಾರು ಶಾಸ್ವಿ ಬಣ್ಣದ ಸಿರಿ ರಾಸಿಗೆ ತಂದಿನಿ ಭೂಮಿ ತಾಯವ್ವ ಉಡುಬಾರು ಭೂಮಿ ತಾಯವ್ವ ರಾಶಿಗೆ ಹುಲಸಾರ್ ಕೊಡುವಾರು ಅಟ್ಟಂಬಾರ ರಣದಾಗ ಸೀತವಾಡುದಾಳ ತೊಡೆಯ ತೊಳಿಲಕ್ಕ ನೀರಿಲ್ಲು ತೊಡೆಯ ತೊಳಿಲಕ್ಕ ನೀರಿಲ್ಲು ಹನುಮಂತ ಇರೆವಳೆ ಕಾಲೇವ ತಿರುವ್ಯಾನು ಅಟ್ಟಂಬಾರ ರಣದಾಗ ಸೀತವಾಡುದಾಳ ತೊಡೆಯ ತೊಳಿಲಕ್ಕ ನೀರಿಲ್ಲು ತೊಡೆಯ ತೊಳಿಲಕ್ಕ ನೀರಿಲ್ಲು ಹನುಮಂತ ಇರೆವಳೆ ಕಾಲೇವ ತಿರುವ್ಯಾನು ಸೀತಮ್ಮ ನೊಯ್ಯಾಗ ಶ್ರೀರಾಮ ದೊಯ್ದಾಗ ಹನುಮಂತ ವಸುಮಾಗೋ ಹನುಮಂತ ಸುಮಾ ಸೀತವನ ಶರಿಯ ಬಿಡಿಸಾನು ಸೀತವನ್ವಯ್ಯಾಗ ಶ್ರೀರಾಮ ಸಂದಾತ ಹನುಮಂತ ಸುಮಾರು ಆಗ ಹನುಮಂತ ಸುಮಗತ ಕುಂತೋ ಸೀತಮ್ಮನ ಶರಿಯ ಬಿಡಿಸಾನು ಬಸವಣ್ಣನಣಿ ಮ್ಯಾಲೆ ಬಿಸಲ ಬಿದ್ದೈತೆಂದು ಆಸ್ತವಡ್ಡಾಳಾಗವರವು ಆಸ್ತವಡ್ಡಾಳಾಗವರವಾಯೋಳಡಿ ಶರಪಿ ಒಡ್ಡಾಳ ಅರ್ಪಣಿ ಶರಗು ಬಸವಣ್ಣನಣಿ ಮ್ಯಾಲೆ ಬಿಸಲ ಬಿದ್ದೈತೆಂದು ಆಸ್ತವಡ್ಡಾಳ